ना छुए आपस में दो गज की दूरी बनाए रखें मास्क और दो गज की दूरी के मंत्र को अभी हमें छोड़ना नहीं है फसलों की बुवाई एवं कटाई करते समय आपस में कम से कम दो गज की दूरी बनाए रखें फसल की कटाई करने के बाद छोटे-छोटे ढेरों में इकट्ठा करें कृषि के औजारों की समय-समय पर सफाई करें एक दूसरे के साथ औजारों की अदला-बदली न करें श्रमिकों के शौचालयों और हाथ धोने की जगह की ठीक से सफाई जरूरी है बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं कंबाइन हार्वेस्टर थ्रेशर जुताई और बुवाई की मशीनों को इस्तेमाल से पहले साफ करें मशीनों के इस्तेमाल से पहले और इस्तेमाल के बाद हाथ साबुन से साफ करें वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें खरीद केंद्र पर आने से पहले किसानों एवं श्रमिकों की जांच खरीद केंद्रों पर भीड़ ना लगाएं एवं किसानों को बारी-बारी से बुलाएं गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं किसान स्वस्थ रहें तभी हम कोरोना वायरस से जीत पाएंगे आगे बढ़ पाएंगे किसान सबल देश प्रबल ರೈತ ಬಾಂಧವರೇ ಈಗ ಕೇಳಿ ಅಡಿಕೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮುರಳಿ ಅವರೊಂದಿಗಿನ ಸಂದರ್ಶನ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆರ್ ಮುರಳಿ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತಿನ ಒಂದು ಸ್ಥಿತಿಗತಿಯಲ್ಲಿ ಈ ಒಂದು ಅಡಿಕೆ ಬೆಳೆಗೆ ಬರತಕ್ಕಂಥ ರೋಗಗಳು ಯಾವ್ಯಾವು ಮತ್ತೆ ಅವುಗಳ ಒಂದು ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೇಳಿ ಸರ್ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾಗಿ ಯಾವ ಯಾವ ಬೆಳೆಗಳಲ್ಲಿ ಹೆಚ್ಚಾಗಿ ಈ ಒಂದು ರೋಗಗಳ ಒಂದು ಹಾವಳಿ ಕಂಡು ಬರುತ್ತೆ ಅಂತ ಹೇಳ್ತೀರಾ ಈ ಮುಖ್ಯವಾಗಿ ಚಳಿಗಾಲ ಮತ್ತೆ ಬೇಸಿಗೆಗಾಲ ಅಂತ ಏನ್ ಹೇಳ್ತೀವಿ ಆ ಒಂದು ಇದರಲ್ಲಿ ಅಡಿಕೆಯಲ್ಲಿ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ ಈ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸುಳಿ ಕೊಳೆ ರೋಗ ಅಂತ ಬರುತ್ತೆ ಸಾಮಾನ್ಯ ಕೇಳಿರ್ತೀರ ನೀವು ರೈತರೆಲ್ಲ ನಮ್ದು ಸುಳಿ ಎಲ್ಲ ಒಣಗ್ತಾ ಇದೆ ಒಂಥರ ಹಳದಿ ಆಗ್ತಿದೆ ಸುಳಿ ಬಿದ್ದು ಹೋಗ್ತಿದೆ ಅಂತ ಹೇಳ್ತಾರೆ ಇದು ಮುಖ್ಯವಾಗಿ ಮಳೆಗಾಲ ಮುಗಿದ ಮೇಲೆ ನಂತರ ಚಳಿಗಾಲ ಆರಂಭ ಆದಾಗ ಈ ಎರಡು ಹಂತದಲ್ಲಿ ಈ ರೋಗ ಕಂಡು ಬರುತ್ತೆ ಮಳೆಗಾಲದಲ್ಲಿ ಆ ಸುಳಿಯಲ್ಲಿ ನೀರೇನಾದ್ರೂ ಶೇಖರಣೆ ಆದ್ರೆ ಅಂದ್ರೆ ಮಳೆಯಲ್ಲಿ ಬಿದ್ದಂತ ನೀರು ಸರಾಗವಾಗಿ ಸುಳಿಯಿಂದ ಹರ್ಕೊಂಡು ಹೋಗ್ಬೇಕು ಅಥವಾ ಬಸಿದು ಹೋಗ್ಬೇಕು ಅಲ್ಲೇನಾದ್ರೂ ಸುಳಿಯಲ್ಲಿ ನೀರು ಶೇಖರಣೆ ಆಯ್ತು ಅಂತಂದ್ರೆ ಆ ಶೇಖರಣೆ ಆದಂತ ಒಂದು ಇದರಲ್ಲಿ ಒಂದು ಶಿಲೀಂಧ್ರ ಉತ್ಪತ್ತಿ ಆಗುತ್ತೆ ಆ ಶಿಲೀಂಧ್ರ ಏನ್ ಮಾಡುತ್ತೆ ಆ ಸುಳಿಯನ್ನ ಕೊಳಸ್ತಾ ಬರುತ್ತೆ ಇದು ಮಳೆಗಾಲದಲ್ಲಿ ಕೊನೆಗಾಗ್ತಕ್ಕಂಥದ್ದು ಇನ್ನ ಚಳಿಗಾಲದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಪ್ರಮಾಣದ ಇಬ್ಬನಿ ಬೀಳುತ್ತೆ ನಿಮ್ಗೆಲ್ಲ ಗೊತ್ತಿದೆ ಈ ಇತ್ತೀಚೆಗೆ ಚಳಿಗಾಲದಲ್ಲಿ ತಾಪಮಾನ ಬಹಳ ಇಳಿಕೆ ಆಗ್ಬಿಟ್ಟು ಆ ಇಬ್ಬನಿಯ ಪ್ರಮಾಣ ಹೆಚ್ಚಾಗ್ತಿದೆ ಈ ಇಬ್ಬನಿಯಿಂದ ಶೇಖರಣೆ ಆದಂತ ನೀರು ಸಹ ಸುಳಿಯಲ್ಲಿ ಸೇರ್ಕೊಳ್ಳುತ್ತೆ ಈ ಎರಡೂ ಕಾರಣದಿಂದ ಸುಳಿ ಕೊಳೆ ರೋಗ ಅಂತದ್ದು ಈ ಅಡಿಕೆಯಲ್ಲಿ ಈ ಚಳಿಗಾಲ ಮತ್ತೆ ಮಳೆಗಾಲ ನಿಂತಾಗ ಎರಡು ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಎಷ್ಟು ವರ್ಷದ ಬೆಳೆಗಳಲ್ಲಿ ಈ ಒಂದು ರೋಗ ಸುಳಿ ಕೊಳೆ ರೋಗ ಕಂಡು ಬರುತ್ತೆ ಅಂತ ಹೇಳ್ತೀರಾ ಸಾಮಾನ್ಯವಾಗಿ ನಾವು ನಾಟಿ ಮಾಡಿದಂತಹ ಸಣ್ಣ ಸಸಿಗಳಿಂದ ಹಿಡಿದು ಸುಮಾರು ಒಂದು 7-8 ವರ್ಷ ತನಕ ಈ ಒಂದು ರೋಗದ ಬಾಧೆ ಹೆಚ್ಚಾಗಿರುತ್ತೆ ಕ್ರಮೇಣ ಅದು ಬೆಳೀತಾ ಬೆಳೀತಾ ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಬರುತ್ತೆ ಜೊತೆಗೆ ವಯಸ್ಸಾಗ್ತಾ ಆಗ್ತಾ ಅದರ ಬಾಧೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಈಗ ಸಾಮಾನ್ಯವಾಗಿ ಈ ಒಂದು ಸುಳಿ ಕೊಳೆ ರೋಗದ ಒಂದು ಲಕ್ಷಣ ಏನಂತ ಹೇಳ್ತೀರಿ ಸರ್ ಅದು ಹೆಸರೇ ಹೇಳೋ ಹಾಗೆ ಸುಳಿ ಎಲ್ಲ ಕೊಳತೋಗುತ್ತೆ ನಾನು ಅವಾಗ ಹೇಳಿದಾಗೆ ಸುಳಿಯಲ್ಲಿ ನೀರ್ ಏನಾದ್ರೂ ಶೇಖರಣೆ ಆಯ್ತು ಅಂದ್ರೆ ಮಳೆ ನೀರಾಗಿರ್ಬೋದು ಅಥವಾ ಇಬ್ಬನಿ ನೀರಾಗಿರ್ಬೋದು ಇದು ಶೇಖರಣೆ ಆದಾಗ ಅಲ್ಲಿ ಒಂದು ಸುಳಿಯಲ್ಲಿ ಶಿಲೀಂಧ್ರ ಉತ್ಪತ್ತಿಯಾಗಿ ಆ ಸುಳಿಯನ್ನ ಕೊಳಸ್ತಾ ಬರುತ್ತೆ ಇದರ ಮೊದಲ ಲಕ್ಷಣ ಹೇಗಿರುತ್ತಂದ್ರೆ ಸುಳಿ ಹಳದಿ ಆಗುತ್ತೆ ಕೊಳತಂತ ಭಾಗದಿಂದ ಯಾವುದೇ ಪೋಷಕಾಂಶಗಳು ನೀರು ಆಹಾರ ಆ ಸುಳಿಯ ಭಾಗಕ್ಕೆ ಸರಬರಾಜು ಆಗೋದಿಲ್ಲ ಇದರ ಕಾರಣ ಏನಾಗುತ್ತೆ ಅಂದ್ರೆ ಆ ಸುಳಿ ಹಳದಿ ಆಗುತ್ತೆ ನಂತರ ರೋಗ ತೀವ್ರತೆ ಜಾಸ್ತಿ ಆದಾಗ ಆ ಸುಳಿ ಪೂರ್ತಿ ಒಂಥರ ಕಂದು ಬಣ್ಣಕ್ಕೆ ತಿರುಗಿ ಒಣಗಿದಂಗಾಗುತ್ತೆ. ಇನ್ನು ಕೊನೆಯ ಹಂತದಲ್ಲಿ ನೋಡೋದಾದ್ರೆ ಆ ಸುಳಿಯನ್ನ ಕಿತ್ತರೆ ನಾವು ಅದು ಸುಲಭವಾಗಿ ಆಚೆ ಬರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ, ಆ ಕೊಳತಂತಹ ಭಾಗದಿಂದ ಒಂದು ಕೆಟ್ಟ ದುರ್ವಾಸನೆ ಬರ್ತಾ ಇರುತ್ತೆ, ಮತ್ತೆ ಆ ನೀರು ಕೂಡ ಶೇಖರಣೆ ಆಗಿರುತ್ತೆ. ಈ 3-4 ಲಕ್ಷಣಗಳಿಂದ ಇದು ಸುಳಿ ಕೊಳೆ ರೋಗ ಅಂತೇಳಿ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಅಂದ್ರೆ ಈ ಒಂದು ಸುಳಿ ಕೊಳೆ ರೋಗ ಬರಕ್ಕೆ ಪ್ರಮುಖವಾಗಿ ಏನ್ ಕಾರಣ ಅಂತ ಹೇಳ್ತೀರಾ? ಸುಳಿಕೊಳೆ ರೋಗ ಅಂತಕ್ಕಂಥದ್ದು ಒಂದು ಫೈಟೋಪ್ತರ ಅಂತ ಶಿಲೀಂಧ್ರದಿಂದ ಬರುತ್ತೆ. ಅದು ಮಣ್ಣಲ್ಲಿರುತ್ತೆ, ಗಾಳಿಯಲ್ಲಿರುತ್ತೆ. ಈ ನೀರಿನಲ್ಲಿ ಎಲ್ಲಿ ಶೇಖರಣೆ ಆಗುತ್ತೆ ಅಥವಾ ನೀರು ಎಲ್ಲಿ ಸಂಗ್ರಹ ಆಗುತ್ತೆ, ಅಂತ ಒಂದು ಸಂಗ್ರಹವಾದಂತ ಭಾಗದಲ್ಲಿ ಆ ಶಿಲೀಂಧ್ರ ಗಾಳಿಯಲ್ಲಿತ್ತು ಅಂದ್ರೆ ಆ ನೀರಲ್ಲಿ ಸೇರ್ಕೊಂಡು ಆ ನೀರಿಂದ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿಯಾಗಿ ಏನ್ ಮಾಡುತ್ತೆ, ಅದು ಸುಳಿಯನ್ನ ಕೊಳಸ್ತಾ ಬರುತ್ತೆ. ಹಾಗಾಗಿ ನೀರು ಮತ್ತು ಗಾಳಿ ಎರಡರಿಂದನೂ ಸಹ ಈ ರೋಗ ಅಥವಾ ಈ ಒಂದು ರೋಗಕಾರಕ ಹರಡಬಹುದು. ಈಗ ಒಂದು ಒಬ್ಬ ಕೃಷಿಕ ಒಂದು 2 ಎಕರೆ ತೋಟ ಮಾಡಿದಾನಂದ್ರೆ ಅವನ ತೋಟದಲ್ಲಿ ಈಗ ಒಂದೆರಡು ಗಿಡಕ್ಕೆ ಈ ಒಂದು ಸುಳಿ ಕೊಳೆ ರೋಗ ಬಂತು ಅಂತ ಹೇಳಿ ತಿಳ್ಕೊಳ್ಳಲ್ಲ ನಾವು. ಆಗ ಈ ಒಂದು ಸುಳಿ ಕೊಳೆ ರೋಗ ಗಿಡದಿಂದ ಗಿಡಕ್ಕೆ ಹರಡುವಂತಹ ಒಂದು ಚಾನ್ಸಸ್ ಏನಾದ್ರೂ ಇದೆಯೇ? ಹೌದು ಸರ್, ಇದೆ ಸಂದರ್ಭ ಇದೆ. ಏನು ಅಂತ ನಾವಾಗ್ಲೇ ಹೇಳಿದಾಗ ಇದು ಗಾಳಿಯಿಂದ ಪ್ರಸಾರ ಆಗುತ್ತೆ, ನೀರಿನಿಂದ ಪ್ರಸಾರ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಚಳಿಗಾಲದಲ್ಲಿ ನಾವು ಮೂಡ್ ಗಾಳಿ ಬೀಸುತ್ತೆ ಅಂತ ಹೇಳ್ತೀವಿ. ಈಗ ಏನಾದ್ರೂ ಒಂದು ಗಿಡಕ್ಕೆ ರೋಗ ಬಂದಿತ್ತು ಅಂದ್ರೆ ಆ ಗಾಳಿಯ ಮೂಲಕ ಅಥವಾ ಇಬ್ಬನಿಯ ನೀರಿನ ಮೂಲಕ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀರು ಮತ್ತು ಗಾಳಿಯ ಮೂಲಕ ಪ್ರಸಾರ ಆಗುವಂತ ಸಾಧ್ಯತೆ ಇದೆ ಸರ್. ಹಾಗಾದ್ರೆ ಈ ಒಂದು ಸುಳಿ ಕೊಳೆ ರೋಗವನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಈ ಸುಳಿ ಕೊಳೆ ರೋಗನ ನಿಯಂತ್ರಣ ಮಾಡೋದಕ್ಕೆ ಹೆಂಗೆ ಅಂದ್ರೆ, ಮೊದಲನೇದಾಗಿ ನಾವು ಅದನ್ನ ಪತ್ತೆ ಮಾಡಬೇಕು. ಈ ಅಂದ್ರೆ ಈ ರೋಗ ಸುಳಿ ಕೊಳೆ ಒಂದು ಸಸ್ಯ ಅಥವಾ ಅಡಿಕೆ ಗಿಡ ಸುಳಿ ಕೊಳೆ ರೋಗಕ್ಕೆ ತುತ್ತಾಗಿದೆ ಅನ್ನೋದನ್ನ ಲಕ್ಷಣದ ಮೇಲೆ ಕಂಡುಹಿಡಿಬೇಕು. ನಾವು ಪ್ರಾರಂಭ ಹಂತದಲ್ಲಿ ನಾವು ಅದನ್ನ ಕಂಡುಹಿಡಿದ್ವಿ ಅಂತಂದ್ರೆ ಅಥವಾ ಸೂಕ್ತವಾದ ಚಿಕಿತ್ಸೆ ಕೊಟ್ರೆ ಆ ಒಂದು ಗಿಡವನ್ನ ನಾವು ರೋಗದಿಂದ ಮುಕ್ತಗೊಳಿಸಬಹುದು. ಹೇಗೆ ಅಂತಂದ್ರೆ, ಸುಳಿ ಹಳದಿ ಆಗುತ್ತೆ, ಇದು ಮೊಟ್ಟ ಮೊದಲ ಲಕ್ಷಣ. ಸುಳಿ ಹಳದಿ ಆದ ತಕ್ಷಣ ಏನ್ ಮಾಡ್ಬೇಕು, ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಇದು ಸುಳಿ ಕೊಳಿತಾ ಇದೆ ಅಂತೇಳಿ ಆ ಸುಳಿಯನ್ನ ಪೂರ್ತಿ ಆಚೆ ತೆಗಿಬೇಕು. ಆಮೇಲೆ ಅಲ್ಲಿ ಆ ಸುಳಿಯಲ್ಲಿ ಏನಾಗಿರ್ತದೆ, ನೀರು ಶೇಖರಣೆ ಆಗಿರುತ್ತೆ. ಮುಂಚೆ ಹೇಳಿದಾಗೆ ಆ ಒಂದು ನೀರನ್ನ ಸಂಪೂರ್ಣವಾಗಿ ಹೊರಗಡೆ ತೆಗಿಬೇಕು, ಇದು ಮೊದಲನೇ ಕೆಲಸ. ಈ ತರ ಆದಮೇಲೆ 1% ಬೋಡೋ ದ್ರಾವಣ ಅಂತ ಒಂದು ರಾಸಾಯನಿಕ ಸಿಗುತ್ತೆ. ಅಂದ್ರೆ 1 kg ಸುಣ್ಣ, 1 kg ಮೈಲುತತ್ತ, 100 liter ನೀರು, ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಅದನ್ನ ಬೋಡೋ ದ್ರಾವಣ ಅಂತ ಕರಿತೀವಿ. ಈ ಬೋಡೋ ದ್ರಾವಣವನ್ನ ಸೊಲ್ಯೂಷನ್ ಮಾಡ್ಕೊಂಡು ಅಥವಾ ದ್ರಾವಣ ಮಾಡ್ಕೊಂಡು ಸುಳಿಯನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಏನ್ ಮಾಡಬೇಕು, ಅದು ವಾಶ್ ಆದ್ಮೇಲೆ ಅದನ್ನ ಬೋಡೋ ದ್ರಾವಣವನ್ನ ಸಿಂಪರಣೆ ಮಾಡಿ ನಾವು ಚಿಕಿತ್ಸೆ ಕೊಟ್ರೆ ಈ ಒಂದು ರೋಗವನ್ನ ಹತೋಟಿ ಮಾಡಬಹುದು. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಏನಪ್ಪಾ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಸಾವಯವ ಕೃಷಿಯಲ್ಲಿ ಅಂತಂದ್ರೆ ಯಾವುದೇ ರಾಸಾಯನಿಕ ಬಳಸದೆ ಅಡಿಕೆ ಬೆಳೆಯನ್ನ ಬೆಳೆಯುವಂತ ಒಂದು ಪದ್ಧತಿಯನ್ನ ನಾವು ನೋಡಿದ್ವಿ. ಅಂತಹ ರೈತರು ಈ ಒಂದು ಸುಳಿ ಕೊಳೆ ರೋಗವನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾರೆ? ಹೌದು, ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದ ರಾಸಾಯನಿಕವನ್ನ ಬಳಸೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಮತ್ತೆ ಅನೇಕ ಒಳ್ಳೆಯ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಗ್ತಿದೆ. ಇದಕ್ಕಾಗಿ ನಾವು ಒಂದು ಪರ್ಯಾಯ ಮಾರ್ಗ ಅಂತಂದ್ರೆ ಈ ಜೈವಿಕ ರೋಗನಾಶಕಗಳು ಅಂತ ಬರ್ತವೆ. ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಸೂಡೋಮೋನಸ್ ಅಂತ ಸಿಗುತ್ತೆ, ಅದು ಎಲ್ಲ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ, ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ. ಇದೇನು ರಾಸಾಯನಿಕದ ಬದಲು ನೀವು ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡಬಹುದು. ಇದು ಹೇಗೆ ಅಂತಂದ್ರೆ, ಟ್ರೈಕೋಡರ್ಮ ಪುಡಿ ಸಿಗುತ್ತೆ ಪೌಡರ್, ಅದನ್ನ 1 liter ನೀರಿಗೆ 1-5 gram ಮಿಶ್ರಣ ಮಾಡಿ ಆ ಸುಳಿ ಭಾಗಕ್ಕೆ ಹಾಕಿದ್ರೆ ಇದನ್ನ ಹತೋಟಿ ಮಾಡಬಹುದು. ಜೊತೆಗೆ ಮಣ್ಣಿ ಕೂಡ ಹಾಕೋದ್ರಿಂದ ಮಣ್ಣಿಂದ ಉದ್ಭವ ಆಗುವಂತ ರೋಗಗಳನ್ನು ಸಹ ನಾವು ಹತೋಟಿ ಮಾಡಬಹುದು. ಅಂದ್ರೆ ಈ ಒಂದು ಸುಳಿ ಕೊಳೆ ರೋಗಕ್ಕೆ ತುತ್ತಾದಂತ ಅಡಿಕೆ ಗಿಡವನ್ನ ಅಂದ್ರೆ ನೀವು ಹೇಳಿದ ರೀತಿಯಲ್ಲಿ ಸಿಂಪಡಣೆ ಮಾಡಿದ್ರೆ ಆ ಗಿಡವನ್ನ ಸಂಪೂರ್ಣ ಉಳಿಸಬಹುದು ಅಂತ ಹೇಳಿದ್ರೆ, ಮುಖ್ಯವಾದ ಅಂಶ ಏನಂದ್ರೆ, ಆ ರೋಗ ಆರಂಭದ ಹಂತದಲ್ಲಿದ್ದಾಗ ಮಾತ್ರ, ಅಂದ್ರೆ ಅದು ರೋಗ ಕೊನೆಯ ಹಂತಕ್ಕೆ ಹೋಗಿತ್ತು, ಪೂರ್ತಿ ಸುಳಿಯೆಲ್ಲ ಕೊಳತು ಇದಾಗ್ಬಿಟ್ಟು ಅಂದ್ರೆ ಅದನ್ನ ಹತೋಟಿ ಮಾಡೋದು ಕಷ್ಟ. ಯಾವ್ದ್ರಷ್ಟು ಯಾವುದೇ ರೋಗ ಆಗ್ಲಿ ಕೀಟ ಆಗ್ಲಿ, ನಾವು ಆರಂಭದ ಹಂತದಲ್ಲಿ ಅದನ್ನ ತೀವ್ರತೆ ಕಡಿಮೆ ಇದ್ದಾಗ ಗುರುತು ಮಾಡಿ ಅದಕ್ಕೆ ನಾವು ಸೂಕ್ತ ಚಿಕಿತ್ಸೆ ಕೊಟ್ರೆ ಅದು ರೋಗದಿಂದ ನಾವು ಅದನ್ನ ಹತೋಟಿ ಮಾಡಬಹುದು ಸರ್. ಈಗ ನೀವ್ ಹೇಳಿದ್ರ ಪ್ರಾರಂಭದ ಹಂತದಲ್ಲೇ ನಾವು ಸುಳಿ ಕೊಳೆ ರೋಗವನ್ನ ಗುರುತಿಸಿದ್ರೆ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ, ಅಂದ್ರೆ ಸುಮಾರು ಒಂದ್ 20-25-30 ವರ್ಷದ ಮರ ಅತಿ ಎತ್ತರವಾಗಿ ಬೆಳೆದಿರ್ತವೆ. ಅಂದ್ರೆ ಅಂತ ಮರದಲ್ಲಿ ನಮ್ಮ ರೈತರಲ್ಲಿ ಸುಳಿ ಕೊಳೆ ರೋಗ ಇದೆ ಅಂತ ಹೇಳಿ ಯಾವ ರೀತಿ ಗಮನಿಸಬಹುದು ಅಥವಾ ಗುರುತಿಸಬಹುದು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಇದು ಈ ಒಂದು ರೋಗದ ತೀವ್ರತೆ ಯಾವ ವಯಸ್ಸಿನ ಮರಗಳಲ್ಲಿ ಹೆಚ್ಚಾಗಿರುತ್ತೆ ಅಂದ್ರೆ 7-8 ತನಕ ಹೆಚ್ಚಾಗಿರುತ್ತೆ. ಅದು ಗಿಡ ಬೆಳೀತಾ ಬೆಳೆತೋ ಅದಕ್ಕಿಂತ ಜಾಸ್ತಿ ವಯಸ್ಸಾಗ್ತಾ ಅದರಲ್ಲಿ ತನಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಬಟ್ ಆದ್ರೂ ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಮರಕ್ಕೂ ಸಹ ಬರಬಹುದದು. ಅವಾಗ ಏನಾಗುತ್ತೆ, ಸುಳಿ ಏನಾದ್ರೂ ಒಣಗುತ್ತೆ ಅಂದ್ರೆ ಇನ್ನ ಮುಂದಿನ ಲಕ್ಷಣಗಳು ಇಂಗಾರಗಳು ಬಿಡೋದಿಲ್ಲ, ಕಾಯಿಗಳು ಬಿಡೋದಿಲ್ಲ. ಸೊ ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಈ ದೊಡ್ಡ ಮರಗಳಿಗೆ ಬಂದ್ರೆ ಅದನ್ನ ಕಂಡುಹಿಡಿಬಹುದು ಸರ್. ಮತ್ತೆ ಅಡಿಕೆಯಲ್ಲಿ ಈ ಒಂದು ಸುಳಿ ಕೊಳೆ ರೋಗದ ಜೊತೆಗೆ ಮತ್ತೆ ಯಾವ ಯಾವ ರೋಗಗಳು ಬರ್ತಾವ ಅಂತ ಹೇಳ್ತೀರಾ ಸರ್? ಹೌದು, ಈಗ ಇನ್ನೇನು ಚಳಿಗಾಲ ಮುಗಿತು ಅಥವಾ ಚಳಿಗಾಲ ಮಧ್ಯದಲ್ಲಿದೆ, ಜನವರಿ ಅಥವಾ ಫೆಬ್ರವರಿಯಲ್ಲಿ ಒಂದು ಹಿಂಗಾರ ಒಣಗೋ ರೋಗ ಅಂತ ಬರುತ್ತೆ, ನಾವು ಹಿಂಗಾರ ಅಥವಾ ಸಿಂಗಾರ ಒಂಬಾಳೆ ಅಂತ ಏನ್ ಹೇಳ್ತೀವಿ, ಅದು ತುದಿಯಿಂದ ಹಿಂದಕ್ಕೆ ಒಣಗ್ತಾ ಬರ್ತಾ ಇರುತ್ತೆ, ಅದನ್ನ ನಾವು ಹಿಂಗಾರ ಒಣಗೋ ರೋಗ ಅಥವಾ ಸಿಂಗಾರ ಒಣಗೋ ರೋಗ ಅಂತ ಹೇಳ್ತೀವಿ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಈ ಜನವರಿಯಿಂದ ಈ ಒಂದು ರೋಗದ ಬಾಧೆ ಹೆಚ್ಚಾಗುತ್ತೆ ಸರ್. ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ಈ ತಾಪಮಾನ ಹೆಚ್ಚಿರುತ್ತೆ, ಎಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ ಅಂತ ಒಂದು ಸಂದರ್ಭದಲ್ಲಿ ರೋಗ ಬೇಗ ಅಭಿವೃದ್ಧಿ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಜನವರಿ ತಿಂಗಳಿಂದ ಈ ರೋಗ ಬರೋ ಸಾಧ್ಯತೆ ಇದೆ ಸರ್. ಅಂದ್ರೆ ಬಿಸಿಲು ಹೆಚ್ಚಾದಂಗೆಲ್ಲ ಈ ಒಂದು ಹಿಂಗಾರು ರೋಗದ ಒಂದು ಆವಳಿ ಹೆಚ್ಚಾಗುತ್ತೆ. ಹೌದು ಸರ್, ಕರೆಕ್ಟ್. ಅಂದ್ರೆ ಈ ಒಂದೊಂದು ರೋಗಗಳಿಗೆ ಸಹ ಅದರದ್ದೇ ಆದ ಒಂದು ವಾತಾವರಣ ಬೇಕು, ಅದಕ್ಕೆ ಪೂರಕ ವಾತಾವರಣ ಇದ್ದಾಗ, ಸೂಕ್ತ ವಾತಾವರಣ ಇದ್ದಾಗ ಈ ರೋಗದ ಬಾಧೆ ಬರುತ್ತೆ. ಉದಾಹರಣೆ ನಾನು ಸುಳಿ ಕೊಳೆ ರೋಗ ಹೇಳಿದೆ, ಅಲ್ಲಿ ತೇವಾಂಶ ಇದ್ದಾಗ ಅಥವಾ ಇಬ್ಬನಿ ಇದ್ದಾಗ ಬರುತ್ತೆ. ಇದು ಅದಕ್ಕೆ ಸ್ವಲ್ಪ ವಿರುದ್ಧವಾಗಿ ಅಂದ್ರೆ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ತಾಪಮಾನ ಜಾಸ್ತಿ ಇರುತ್ತೆ, ಒಂಥರ ಒಣ ಹವೆ ಇರುತ್ತೆ, ಅಂತ ಸಂದರ್ಭದಲ್ಲಿ ಈ ಒಂದು ಹಿಂಗಾರು ಒಣಗುವ ರೋಗ ಬರತಕ್ಕಂಥ ಸಾಧ್ಯತೆ ಇದೆ ಸರ್. ಈ ಒಂದು ಹಿಂಗಾರು ಒಣಗುವ ರೋಗ ಅಂದ್ರೆ ಅಡಿಕೆಗೆ ಮಾತ್ರ ಬರುತ್ತಾ ಅಥವಾ ತೆಂಗಿಗೂ ಬರುತ್ತಾ? ಅನೇಕ ಬೆಳೆಗೆ ಬರುತ್ತೆ ಸರ್, ಅಡಿಕೆಗೆ ಬರುತ್ತೆ, ತೆಂಗಿಗೆ ಬರುತ್ತೆ, ಮೆಣಸಲ್ಲಿ ಬರುತ್ತೆ. ಅಂದ್ರೆ ಇದರಲ್ಲಿ ಯಾವ ಭಾಗಕ್ಕೆ ಬರುತ್ತೆ ಅದ್ರ ಮೇಲೆ ಹೇಳ್ತೀವಿ. ಉದಾಹರಣೆಗೆ ಅಡಿಕೆ ಮತ್ತು ತೆಂಗಲ್ಲಿ ಹಿಂಗಾರಕ್ಕೆ ಬರುತ್ತೆ, ಮೆಣಸಲ್ಲಾದ್ರೆ ಸುಳಿಗೆ ಬರುತ್ತೆ, ಅದ್ರ ಹಿಂಗ ಅಥವಾ ಡೈ ಬ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ತುದಿಯಿಂದ ಗಿಡ ಸಾಯ್ತಾ ಬರೋದು ಅಥವಾ ಒಣಗ್ತಾ ಬರೋದು, ಈ ಒಂದು ಲಕ್ಷಣವನ್ನ ತುದಿ ಒಣಗುವಿಕೆ ಅಥವಾ ಹಿಂಗಾರು ಒಣಗುವಿಕೆ ಅಂತ ಹೇಳ್ತೀವಿ. ಇದು ಅನೇಕ ಬೆಳೆಗಳಲ್ಲಿ ಬರುತ್ತೆ ಸರ್. ಈಗ ಅಡಿಕೆಯಲ್ಲಿ ಅಂತಂದ್ರೆ ಇದರ ಒಂದು ಗುರುತಿಸುವಿಕೆ ಯಾವ ರೀತಿ ನಾವು ಗುರುತಿಸಬಹುದು ಅಂತ ಹೇಳ್ತೀರಾ? ಇದರಲ್ಲಿ ಇದನ್ನ ಹೆಂಗೆ ನಾವು ಪತ್ತೆ ಮಾಡ್ಬೇಕು ಅಡಿಕೆ ಹಿಂಗಾರ ಒಣಗು ರೋಗ ಅಂತಂದ್ರೆ, ಸಾಮಾನ್ಯವಾಗಿ ಜನವರಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಒಂದು ಹಿಂಗಾರ ಓಪನ್ ಆಗುತ್ತೆ. ಈ ನಿಮಗೆ ಆಲ್ರೆಡಿ ಗೊತ್ತಿದೆ, ಒಂಬಳೆ ಅಂತ ಹೇಳ್ತೀವಲ್ಲ, ಈ ಸಾಮಾನ್ಯವಾಗಿ ಅಡಿಕೆದ ಏನು ಅಂದ್ರೆ ಅದು ಎರಡು ತಿಂಗಳಿಗೆ ಒಂದು ಒಂಬಳೆ ಬಿಡುತ್ತೆ, ವರ್ಷಕ್ಕೆ ಒಂದು ಆರು ಒಂಬಳೆ ಬಿಡಬಹುದು. ಅಲ್ಲೇನಾಗುತ್ತೆ ಅಂದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಒಂಬಳೆ ಏನಾಗುತ್ತೆ ಅಂದ್ರೆ ಅಥವಾ ಹಿಂಗಾರ ಅಂತ ಏನ್ ಹೇಳ್ತೀವಿ, ಅದು ತುದಿಯಿಂದ ಬುಡ ಭಾಗಕ್ಕೆ ಒಣಗ್ತಾ ಬರುತ್ತೆ. ನಾವು ಏನಾದರೂ ಈ ಬೆಂಕಿಯಿಂದ ಸುಟ್ಟಾಗಿ ಆತರ ಕಂದು ಬಣ್ಣದಾಗಿ ಅಥವಾ ಕಪ್ಪು ಬಣ್ಣದ ತರ ಬೂದಿ ಆಗುತ್ತೆ, ಆತರ ಕಪ್ಪು ಬಣ್ಣದಾಗಿ ತುದಿಯಿಂದ ಸುಡ್ತಾ ಬರುತ್ತೆ ಹಿಂದ್ಗಡೆಗೆ. ಆಮೇಲೆ ಇದ್ರ ಜೊತೆ ಒಂದು ಹಿಂಗಾರ ತಿನ್ನುವ ಹುಳ ಅಂತ ಬರುತ್ತೆ. ಈ ಎರಡು ಕೂಡ ಸಂಕೀರ್ಣ ಆದಾಗ ಈ ಒಂದು ಹಿಂಗಾರಗಳು ಒಣಗ್ತವೆ, ಕಾಯಿಗಳು ಉದುರುತ್ತವೆ, ಮತ್ತೆ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಾಯಿಗಳು ಕಟ್ಟೋದಿಲ್ಲ ಸರ್. ಅಂದ್ರೆ ಈ ಒಂದು ಹಿಂಗಾರು ಒಣಗುವ ರೋಗ ಅಡಿಕೆಗೆ ಬಂದ್ರೆ ಯಾವ ರೀತಿ ಅದನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ನಾವು ಅದನ್ನ ರೋಗ ಬಂದ ಮೇಲೆ ಹತೋಟಿ ಮಾಡೋಕ್ಕಿನ್ನ ರೋಗ ಬರೋಕ್ಕಿನ ಮುಂಚೆನೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅದಕ್ಕೆ ಸಿಂಪಡಣೆ ತಗೋಬೇಕಾಗುತ್ತೆ ಸರ್. ಇದಕ್ಕೆ ನಾವಾಗ ಹೇಳಿದ್ದು ಇದು ಹುಳದಿಂದನೂ ಬರುತ್ತೆ, ಹಿಂಗಾರತಿನ ಹುಳ ಅಂತೇಳಿ, ಜೊತೆಗೆ ಹಿಂಗಾರ ಒಣಗೋ ರೋಗ ಅಂತೇಳಿ, ಎರಡು ಕೂಡ ಸಂಕೀರ್ಣ ಆಗಿ ಹಿಂಗಾರ ಒಣಗಿ ಹೋಗುತ್ತೆ. ಇದಕ್ಕೆ ಮುಖ್ಯವಾಗಿ ಏನು ಅಂತಂದ್ರೆ ಒಂದು ಶಿಲೀಂಧ್ರನಾಶಕ ಅದು ರೋಗಕ್ಕೆ, ಅದೇ ತರ ಒಂದು ಕೀಟನಾಶಕ ಸಿಗುತ್ತೆ ಅದು ಹಿಂಗಾರ ತಿನ್ನುವ ಹುಳಕ್ಕೆ, ಎರಡನ್ನು ಕೂಡ ಮಿಶ್ರಣ ಮಾಡಿ. ಶಿಲೀಂಧ್ರನಾಶಕ ಆದ್ರೆ ಡೈಥೇನ್ M45 ಅಂತೇಳಿ ಮ್ಯಾಂಕೋಜಬ್ ಅಂತ, ಅದನ್ನ 1 ಲೀಟರ್ ನೀರಿಗೆ 2 ಗ್ರಾಮ್. ಅದೇ ತರ ಕ್ಲೋರೋಪೈರಿಫಾಸ್ ಅಂತ ಇನ್ನೊಂದು ಹುಳಕ್ಕೆ ಸಿಗುತ್ತೆ, ಅದನ್ನ 1 ಲೀಟರ್ ನೀರಿಗೆ 2 ml. ಎರಡನ್ನು ಕೂಡ ಮಿಶ್ರಣ ಮಾಡಿ ಆ ಹಿಂಗಾರ ಓಪನ್ ಆದಾಗ ನಾವು ಅಥವಾ ಹಿಂಗಾರ ಬಿಚ್ಚಿದಾಗ ಅದಕ್ಕೆ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಸರ್. ಅಡಿಕೆಯಲ್ಲಿ ಒಂಬಳೆ ಹೊಡೆದ ಮೇಲೆ ಅಂದ್ರೆ ಹಿಂಗಾರು ಒಣಗುವ ರೋಗ ಬರಬಾರ್ದು ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅಂದ್ರೆ ನಮ್ಮ ಕೃಷಿಕರು ಇವತ್ತು ಅಂದ್ರೆ ಎಲ್ಲರೂ ಆತರ ಮಾಡ್ತಾರಂತ ಹೇಳ್ತಾರೆ? ಮಾಡಿದ್ರೆ ಒಳ್ಳೇದು ಸರ್. ಈಗ ಏನಾಗ್ತಿದೆ ಅಂದ್ರೆ ಈಗ ನಾವು ಹೆಚ್ಚಾಗಿ ನಾವು ರಾಸಾಯನಿಕವನ್ನ ಡಿಪೆಂಡ್ ಆಗ್ತಿದೀವಿ. ನಾನು ಅವ್ರು ಹೇಳಿದಾಗೆ ಒಂದು ಅಡಿಕೆ ಮರ, ಆರೋಗ್ಯವಂತ ಅಡಿಕೆ ಮರ ವರ್ಷಕ್ಕೆ ಕನಿಷ್ಠ ಅಥವಾ 6 ಒಂಬಳೆನ ಬಿಡುತ್ತೆ. ಅದರಲ್ಲಿ ರೈತರು ಸಿಗುವಂತದ್ದು ಕೇವಲ 3. ಅದರಲ್ಲೂ ತುಂಬಾ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ತುಂಬಾ ಅಜಾಗರೂಕತೆ ಮಾಡಿದ್ರೆ 2 ಸಿಗೋದು. ಇವ್ರೇನಾದ್ರೂ ಒಂದು ಸಿಂಪಡಣೆ ತಗೊಂಡ್ರು ಅಂತಂದ್ರೆ ಅವ್ರಿಗೆ ಇನ್ನೊಂದು ಒಂಬಳೆ ಹೆಚ್ಚಿನ ಮಟ್ಟದಲ್ಲಿ ಸಿಗುವಂತ ಇದೆ ಸರ್. ಅಂದ್ರೆ ನೀವು ಸಿಂಪಡಣೆ ತಗೊಂಡ್ರೆ 4 ಒಂಬಳೆ ಸಿಗುವಂತ ಅಥವಾ 4 ಗುಣಗಳು ಸಿಗುವಂತ ಸಾಧ್ಯತೆ ಇದೆ ಸರ್. ಆದ್ರೆ ಈಗ ಹೇಳಿದ್ರೆ ನೀವು ಮುಂಜಾಗ್ರತೆ ಕ್ರಮವಾಗಿ ನಾವು ಹಿಂಗಾರು ಒಣಗುವ ರೋಗಕ್ಕೆ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಆಕಸ್ಮಿಕವಾಗಿ ನಮ್ಮ ಕೃಷಿಕರು ಏನಾದ್ರೂ ಆತರ ಪದ್ಧತಿಗಳನ್ನ ಅನುಸರಿಸಲಿಲ್ಲ ಅಂದ್ರೆ ಈ ಒಂದು ಹಿಂಗಾರು ಒಣಗುವ ರೋಗ ಅಡಿಕೆಗೆ ಬಂದ್ಮೇಲೆ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಬಂದ್ಮೇಲೆ ಅದು ರೋಗ ಬಹಳ ಕಷ್ಟ ಆಗುತ್ತೆ, ಯಾಕಂದ್ರೆ ಅದು ಪೂರ್ತಿ ಒಣಗೋಗಿರುತ್ತೆ. ನಾವು ಯಾವ್ದೇ ತರ ಸಿಂಪಡಣೆ ಕೊಟ್ಟರು ಅದು ರಿಕವರಿ ಆಗಲ್ಲ ಅಥವಾ ಅದೇನು ಮಾರ್ಪಾಡು ಆಗೋದಿಲ್ಲ. ಸೊ ಹಂಗಾಗಿ ಮುನ್ನೆಚ್ಚರಿಕೆ ಕ್ರಮದಿಂದ ನಾವು ಸಿಂಪಡಣೆ ಮಾಡಿದ್ರೆ ಬಹಳ ಒಳ್ಳೇದು ಸರ್. ಅಂದ್ರೆ ಈ ಒಂಬಳೆ ಹೊಡೆದಂತ ಸಂದರ್ಭದಲ್ಲಿ ಆ ಒಂಬಳೆ ಏನಾದ್ರೂ ಹಿಂಗಾರು ಒಣಗೋ ರೋಗಕ್ಕೆ ತುತ್ತಾತು ಅಂದ್ರೆ ಅದರಿಂದ ನಾವು ಇಳುವರಿ ಪಡೆಯಕ್ಕಾಗಲ್ಲ, ಆ ಒಂಬಳೆಯನ್ನ ನಾವು ಉಳಿಸಕ್ಕಾಗಲ್ಲ ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನ್ ಮಾಡ್ತಾರೆ ರೈತರು ಅಂತಂದ್ರೆ ಈ ಹಿಂಗಾರ ಒಣಗೋ ರೋಗಕ್ಕೆ ತುತ್ತಾಗಿ ಬಿದ್ದಿರ್ತಕ್ಕಂಥವನ್ನ ಮರದಲ್ಲಿ ಹಾಗೆ ಬಿಡ್ತಾರೆ. ಅದು ಮುಖ್ಯವಾದ ಕಾರಣ. ನಾವು ಯಾವುದೇ ಒಂದು ರೋಗ ಬರಬೇಕು ಅಥವಾ ರೋಗ ಹುಟ್ಟಬೇಕು ಅಂತಂದ್ರೆ ಅದಕ್ಕೊಂದು ಮೂಲ ಬೇಕು. ಈ ಒಣಗಿದ ಹಿಂಗಾರಗಳನ್ನ ನಾವು ಕಿತ್ತು ಹಾಕ್ಲಿಲ್ಲ ಅಂತಂದ್ರೆ ಅಲ್ಲೇ ಇದ್ದಂತ ಹಿಂಗಾರಗಳು ಏನ್ ಮಾಡ್ತವೆ, ಹೊಸ ಒಂಬಳೆ ಬಂದಾಗ ಅವುಗಳಿಗೆ ರೋಗವನ್ನ ಹರಡುತ್ತವೆ. ಸೊ ಹಾಗಾಗಿ ನಾವು ಸಿಂಪಡಣೆ ಮಾಡೋಕ್ಕಿಂತ ಮುಂಚೆ ಇಂದಿನ ಬೆಳೆಗಳಲ್ಲಿ ರೋಗ ಬಂದು ಸತ್ತಿರತಕ್ಕಂತ ಇಂಗಾರಗಳನ್ನ ಮೊದಲು ಕಿತ್ತು ಅವನ್ನ ದೂರ ತಗೊಂಡು ಸುಟ್ಟಾಕಿ ನಂತರ ನಾವು ಸಿಂಪರಣೆ ಕ್ರಮಗಳನ್ನ ಮಾಡಬೇಕಾಗುತ್ತೆ. ಒಬ್ಬಳೆ ಅಲ್ಲಿ ಬಿಡಬಾರದು ಅದನ್ನ. ಹೌದೌದು, ಅದನ್ನ ಸಂಪೂರ್ಣವಾಗಿ ಮರದಿಂದ ಕಟಾವ್ ಮಾಡಿ ಹೊರಗೆ ಹಾಕ್ತಕ್ಕಂತ. ಹೌದೌದು, ಅದೇನಾದ್ರೂ ಇತ್ತು ಅಂದ್ರೆ ಮಳೆ ಬಂದ್ರೆ ತೇವಾಂಶ ಇರುತ್ತೆ, ಆಮೇಲೆ ಗಾಳಿ ಆಗ್ತಾ ಇರುತ್ತೆ, ಅದೇನಾಗುತ್ತೆ ಅಂದ್ರೆ ರೋಗದ ಮೂಲವಾಗಿ ಬೇರೆ ಬೇರೆ ಇರೋಕೆ ಪ್ರಸಾರ ಆಗಕ್ಕೆ ಸಹಕಾರಿಯಾಗುತ್ತೆ ಸರ್. ಅಂದ್ರೆ ಈ ಒಂದು ಹಿಂಗಾರು ಒಣಗುವ ರೋಗ ಸಹ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡುತ್ತ ಅಂತ ಹೇಳ್ತೀರಾ? ಹೌದೌದು, ಇದು ಯಾಕಂದ್ರೆ ಶಿಲೀಂಧ್ರದಿಂದ ಬರತಕ್ಕಂಥ ರೋಗ, ಅವುಗಳಿಗೆ ಅವುಗಳದ್ದೇ ಆದ ಬೇರೆ ಬೇರೆ ಮಾಧ್ಯಮಗಳಿರ್ತವೆ. ಕೆಲವು ರೋಗಗಳು ನೀರಿಂದ ಪ್ರಸಾರ ಆಗ್ತವೆ, ಕೆಲವೊಂದು ಮಣ್ಣಿಂದ ಆಗ್ತವೆ. ಈ ಹಿಂಗಾರು ಒಣಗುವ ರೋಗ ಮುಖ್ಯವಾಗಿ ಗಾಳಿಯ ಮೂಲಕ ಪ್ರಸಾರ ಆಗುತ್ತೆ ಸರ್. ಸೊ ಹಂಗಾಗಿ ಏನ್ ಮಾಡ್ಬೇಕು ನಾವು? ಮೊದಲನೇದಾಗಿ ಅಂತಂದ್ರೆ ಆ ರೋಗಸ್ಥ ಹಿಂಗಾರಗಳನ್ನ ಅಥವಾ ರೋಗ ಬಂದು ಸತ್ತಿರ್ತಕ್ಕಂತ ಹಿಂಗಾರಗಳನ್ನ ಕಿತ್ತು ಬಿಟ್ಟು ನಾವು ನಾಶ ಮಾಡಬೇಕು. ಸೊ ಆ ತರ ಮಾಡಿದಾಗ ಏನಾಗುತ್ತೆ, ರೋಗದ ಮೂಲ ಇದ್ದಂಗಾಗುತ್ತೆ, ಆವಾಗ ಏನಾಗುತ್ತೆ, ರೋಗ ಬರೋದು ಕಡಿಮೆ ಆಗುತ್ತೆ ಸರ್. ಮತ್ತೆ ಇದ್ರ ಜೊತೆಗೆ ಇನ್ನ ಬೇರೆ ಬೇರೆ ಯಾವ್ಯಾವ ರೋಗಗಳು ಈ ಒಂದು ಅಡಿಕೆ ಬೆಳೆಯಲ್ಲಿ ಕಂಡು ಬರ್ತಾವ ಅಂತ ಹೇಳ್ತೀರಾ? ಅಡಿಕೆ ಬೆಳೆಯಲ್ಲಿ ಇವು ಇಷ್ಟು ಚಳಿಗಾಲ ಮತ್ತು ಬೇಸಿಗೆಗಾಲದ ಬರತಕ್ಕಂತ ರೋಗಗಳು. ಇನ್ನು ಮುಖ್ಯವಾದ ರೋಗ ಅಡಿಕೆ ಬೆಳೀತಕ್ಕಂತ ಎಲ್ಲಾ ಪ್ರದೇಶದಲ್ಲಿ ಕಾಣ್ತಾ ಇರತಕ್ಕಂಥ ರೋಗ ಅಂತಂದ್ರೆ ಅಣಬೆ ರೋಗ ಅಂತ ಹೇಳ್ಬೋದು ಸರ್. ಈಗ ಒಂದು ಈ ಅಡಿಕೆ ಬೆಳೀತಕ್ಕಂಥ ಪ್ರದೇಶದಲ್ಲಿ ಒಂದು ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅಣಬೆ ರೋಗ ಅಂತ ಕರಿತೀವಿ, ಅಥವಾ ಸೊರಗು ರೋಗ ಅಂತ ಹೇಳ್ತೀವಿ, ಬುಡಕೊಳೆ ರೋಗ ಅಂತ ಅನೇಕ ಹೆಸರುಗಳಿಂದ ಕರೀತಾರೆ. ಇದು ಈಗ ಈ ಒಂದು ಅಡಿಕೆ ಬೆಳೀತಕ್ಕಂಥ ಅನೇಕ ಪ್ರದೇಶಗಳಲ್ಲಿ ಬಹಳ ಹೆಚ್ಚಿನ ಸಮಸ್ಯೆಯಾಗಿ ಕಾಣ್ತಾ ಇದೆ ಸರ್. ಅಣಬೆ ರೋಗ ಅಂತಂದ್ರೆ ಅದರ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ? ಏಕೆ ಇದನ್ನ ಅಣಬೆ ರೋಗ ಅಂತ ಕರೀತಾರೆ ಅಂತಂದ್ರೆ, ರೋಗದ ಕೊನೆಯ ಹಂತದಲ್ಲಿ ಆ ಗಿಡದ ಬುಡಭಾಗದಲ್ಲಿ ಅಣಬೆ ತರದ ಶಿಲೀಂಧ್ರ ಬೆಳಕೊಳುತ್ತೆ ಸರ್. ಆ ಒಂದು ಕಾರಣದಿಂದ ಅಣಬೆ ರೋಗ ಅಂತ ಕರೀತಾರೆ. ಇದಕ್ಕಿನ ಮುಂಚೆ ಲಕ್ಷಣಗಳು ಅಥವಾ ಪ್ರಾರಂಭದಲ್ಲಿ ಯಾವ ತರ ಲಕ್ಷಣಗಳು ಬರುತ್ತೆ ಅಂದ್ರೆ, ಈ ಸಸ್ಯ ಏನಾಗುತ್ತೆ ಅಂದ್ರೆ ಗಿಡ ಪೋಷಕಾಂಶಗಳ ನ್ಯೂನತೆ ಅಂತ ಕಾಣುತ್ತೆ. ಅಂದ್ರೆ ಪೋಷಕಾಂಶ ಕೊಟ್ಟಿಲ್ಲ ನಾವು, ಆ ತರ ಹಳದಿಯಾಗಿ ಕಾಣುತ್ತೆ, ಒಣಗಿತರ ಕಾಣುತ್ತೆ. ಇನ್ನು ಎರಡನೇ ಲಕ್ಷಣ ಇಂಗಾರಗಳ ಅಭಾವ ಆಗುತ್ತೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾರಗಳನ್ನ ಬಿಡೋದಿಲ್ಲ, ಸರಿಯಾಗಿ ಕಾಯಿಗಳನ್ನ ಕಟ್ಟೋದಿಲ್ಲ, ಆಮೇಲೆ ಎಲೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಎಲೆಗಳು ಹಳದಿ ಆಗ್ತವೆ. ಒಟ್ಟಾರೆ ಏನು ಅಂದ್ರೆ ಗಿಡ ಒಂಥರ ಸ್ವರ್ಗದಂಗೆ ಕಾಣುತ್ತೆ ಸರ್. ಈ ಒಟ್ಟಾರೆ ನಾವು ಲಕ್ಷಣಗಳಿಗೆ ಕಾಣಿದ್ರೆ ಕೊನೆ ಹಂತದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಬುಡ ಭಾಗದಲ್ಲಿ ಒಂದು ಕಂದು ಬಣ್ಣದ ದ್ರವದ ತರ ಸೋರ್ಬಿಟ್ಟು ಅವಾಗ ಅಲ್ಲಿ ಒಂದು ಶಿಲೀಂಧ್ರ ಬೆಳೆಯುತ್ತೆ. ಅದನ್ನ ನಾವು ಅಣಬೆ ರೋಗ ಅಂತ ಹೇಳ್ತೀವಿ ಸರ್. ಈ ಅಣಬೆ ರೋಗ ನಿಯಂತ್ರಣ ಅಂತಂದ್ರೆ ಯಾವ ರೀತಿ ಮಾಡಬಹುದು? ಇದು ಅಣಬೆ ರೋಗ ಸರ್, ಇದು ಮಣ್ಣು ಜನ್ಯ ರೋಗ ಅಂತ ಹೇಳ್ತೀವಿ. ಸೊ ನಾನು ಅವಾಗ ಹೇಳಿದಾಗ ಆ ರೋಗಗಳು ಯಾವ ಮೂಲದಿಂದ ಉದ್ಭವ ಆಗ್ತವನ ಆಧಾರದ ಮೇಲೆ ನಾವು ಬೇರೆ ಬೇರೆ ರೋಗಗಳನ್ನ ಹೇಳ್ತಾ ಇರ್ತೀವಿ. ಈಗ ಮಣ್ಣಿಂದ ಉದ್ಭವ ಆದ್ರೆ ಮಣ್ಣು ರೋಗ ಅಂತ ಕರಿತೀವಿ, ಅಥವಾ ಮಣ್ಣು ಜನ್ಯ ರೋಗ ಅಂತ ಹೇಳ್ತೀವಿ. ನಾವು ಬಿತ್ತನೆ ಮಾಡತಕ್ಕಂತ ಬೀಜ ಮತ್ತು ಬಿತ್ತನೆ ಪರಿಕರಗಳಿಂದ ಬಂದ್ರೆ ಬೀಜನ್ಯ ರೋಗ ಅಂತ ಕರಿತೀವಿ. ಅವು ಗಾಳಿಯಿಂದ ಪ್ರಸಾರ ಆದ್ರೆ ಗಾಳಿಜನ್ಯ ರೋಗ ಅಂತ ಹೇಳ್ತೀವಿ. ಈ ಅಣಬೆ ರೋಗದಲ್ಲಿ ಮುಖ್ಯ ಅಂಶ ಏನಂತಂದ್ರೆ, ಈ ರೋಗ ಮಣ್ಣಲ್ಲಿ ಇರುತ್ತೆ ಸರ್, ಮಣ್ಣು ಜನ್ಯ ರೋಗ ಅಂತ ಕರಿತೀವಿ. ಆ ಮಣ್ಣಲ್ಲಿ ಮಣ್ಣಿಂದ ಇದು ಉದ್ಭವ ಆಗುತ್ತೆ. ಅಂದ್ರೆ ಈ ಒಂದು ಅಣಬೆ ರೋಗಕ್ಕೂ ನಾವು ನಿಯಂತ್ರಣ ಮಾಡ್ಬೇಕಂತಂದ್ರೆ ಔಷಧಿ ಸಿಂಪರಣೆ ಮಾಡ್ಬೇಕಂತ ಹೇಳ್ತಾರೆ. ಹೌದು, ಔಷಧಿ ಸಿಂಪರಣೆ ಮಾಡ್ಬೇಕು. ಅದಕ್ಕೆ ಒಂದು ಸಮಗ್ರ ರೋಗ ನಿರ್ವಹಣೆ ಅಂತಿದೆ ಸರ್. ಅದ್ ಏನೇನ್ ಮಾಡ್ಬೇಕಂದ್ರೆ ಮುಂಚೆ ಒಂದೊಂದು ಪಾಯಿಂಟ್ಸ್ ಹೇಳ್ತಾ ಬರ್ತೀನಿ. ಮೊದಲನೇ ಕ್ರಮ ಏನು ಅಂತಂದ್ರೆ, ನಾವು ಹೊಸದಾಗಿ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡು ಅಥವಾ ತಾಯಿ ಮರವನ್ನ ಬೀಜಕ್ಕೆ ಆಯ್ಕೆ ಮಾಡ್ಕೊಂತಿದ್ವಿ ಅಂದ್ರೆ, ಆ ಒಂದು ತೋಟ ಅಣಬೆ ರೋಗದಿಂದ ಮುಕ್ತವಾಗಿರ್ಬೇಕು. ಅಣಬೆ ರೋಗ ಅಂತಲ್ಲ, ಯಾವ್ದೇ ರೋಗದಿಂದ ಅದು ಮುಕ್ತವಾಗಿರ್ಬೇಕು. ಯಾಕಂದ್ರೆ ಅಲ್ಲಿ ನಾವು ತಾಯಿ ಮರವನ್ನ ಆಯ್ಕೆ ಮಾಡ್ಕೊಂತೀವಿ, ಅಲ್ಲಿ ಬೀಜಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಹಂಗಾಗಿ ಈ ನಾವು ಬೀಜವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಸಿ ಮಾಡಕ್ಕೆ ಅದು ಅಣಬೆ ರೋಗ ಅಥವಾ ಇತರ ರೋಗಗಳಿಂದ ಮುಕ್ತವಾಗಿರ್ಬೇಕು. ಎರಡನೇದೇನು ಅಂತಂದ್ರೆ, ಈ ಅಣಬೆ ರೋಗ ಬಂದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ, ಆ ಒಂದು ಬುಡದಿಂದ 2 ಅಡಿ ಅಂತರದಲ್ಲಿ ಒಂದು 1/2 ಅಡಿ ಕಂದಕಗಳನ್ನ ಕೊರಿಬೇಕು ಸುತ್ತಾರ. ಏನಕ್ಕಂತಂದ್ರೆ, ಈ ರೋಗ ಮಣ್ಣಿನ ಮೂಲಕ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪ್ರಸಾರ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ನೀರು ಬೇರೆ ಕಡೆ ಹರ್ಕೊಂಡು ಹೋಗದಾಗೆ ಅಲ್ಲಿ ಮತ್ತೆ ಅಲ್ಲಿಯ ಬೇರುಗಳು ಅಥವಾ ರೋಗ ಬಂದಿರತಕ್ಕಂತ ಗಿಡದ ಬೇರುಗಳು ಬೇರೆ ಗಿಡಕ್ಕೆ ಟಚ್ ಆಗದಂಗೆ ಅವನ್ನ ಕನೆಕ್ಷನ್ ಕಟ್ ಮಾಡ್ಬೇಕು, ಸಂಪರ್ಕ ಕಡಿಬೇಕು. ಅವಾಗ ಏನ್ ಮಾಡ್ಬೇಕು, 2 ಅಡಿ ಅಂತರದಲ್ಲಿ ಒಂದು 1/2 ಅಡಿ ಆಳ ಒಂದು ಕಂದಕವನ್ನ ನಾವು ನಿರ್ಮಾಣ ಮಾಡ್ಬೇಕಾಯ್ತು ಸರ್. ಆಮೇಲೆ ಏನ್ ಮಾಡ್ಬೇಕು, ಕೆಲವು ಔಷಧಿ ಸಿಗ್ತವೆ. ನಾವು ಜೈವಿಕ ಅಂಶದಲ್ಲಿ ಹೇಳೋದಾದ್ರೆ, ಈ ಟ್ರೈಕೋಡರ್ಮ, ಸೂಡೋಮನಸ್ ಅಥವಾ ಸೂಕ್ಷ್ಮಣಜೀವಿಗಳ ಒಂದು ಮಿಶ್ರಣ ಅಂತ ಬರುತ್ತೆ, ಅದನ್ನ ಮಿಕ್ಸ್ ಮಾಡಿ ನಾವು ಕಂದಕಕ್ಕೆ ಹಾಕ್ಬೋದು. ಇನ್ನು ಮುನ್ನೆಚ್ಚರಿಕೆಯಾಗಿ ಆ ರೋಗ ಬೇರೆ ಗಿಡಗಳಿಗೆ ಹರಡದೇ ಇರೋ ಹಾಗೆ ಇದೇ ಒಂದು ಕ್ರಮವನ್ನ ಬೇರೆ ಗಿಡಗಳಿಗೂ ಸಹ ನಾವು ಮಾಡಬಹುದು. ಬಟ್ ಅಲ್ಲಿ ಕಂದಕ ತೆಗೆಯೋದು ಬೇಡ, ನೀವು ನೇರವಾಗಿ ಬೇರೆ ಗಿಡಗಳಿಗೆ ಬುಡಕಾಕಿ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ರೈತರು ಏನ್ ಮಾಡ್ತಾರಂದ್ರೆ, ಸಾಮಾನ್ಯವಾಗಿ ಅಡಿಕೆಯ ನಾಟಿ ಮಾಡೋಕ್ಕಿಂತ ಮುಂಚೆ ಅದರ ಸುತ್ತ ತೆಂಗಿನ ಮರಗಳನ್ನ ಹಾಕಿರ್ತಾರೆ, ಈ ಪೂಜೆ ಮಾಡಿ ಏನೋ ಇದ್ ಮಾಡಿ. ಅವಾಗ ಏನಾಗುತ್ತೆ, ತೆಂಗಿನ ಮರ ನೆರಳಾಗುತ್ತೆ, ಅಡಿಕೆ ಇಳುವರಿ ಬರಲ್ಲ ಅಂತೇಳಿ ತೆಂಗಿನ ಮರ ತೆಗೆದು ಬಿಡ್ತಾರೆ. ಇದು ಬಹಳ ಮುಖ್ಯ ಕಾರಣ ಆಗುತ್ತೆ. ಎಲ್ಲಿ ಯಾವ ತೋಟದಲ್ಲಿ ತೆಂಗಿನ ಮರವನ್ನು ಉದ್ದೇಶಪೂರ್ವಕವಾಗಿ ತೆಗೆದಿರ್ತಾರೆ, ಅಂತ ಒಂದು ತೋಟದಲ್ಲಿ ಅಣಬೆ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಆ ತರ ಮಾಡಬೇಡಿ. ನಮ್ಗೆ ನಿಮ್ಗೆ ಇಳುವರಿ ಬರಲಿ ಬಿಡ್ಲಿ ಏನಾಗ್ಲಿ, ಅವು ಒಂದಕ್ಕೊಂದು ಹೊಂದಾಣಿಕೆ ಇರುತ್ತೆ. ನೀವು ಯಾವ ತೋಟದಲ್ಲಿ ತೆಂಗಿನ ಮರವನ್ನ ತೆಗಿತೀರಿ, ಆ ತೋಟದಲ್ಲಿ ಅಡಿಕೆ ಮರಗಳಿಗೆ ಅಣಬೆ ರೋಗ ಜಾಸ್ತಿ ಆಗುತ್ತೆ ಸರ್. ಈಗ ಅಂತಂದ್ರೆ ಈ ಒಂದು ಅಣೆಗರದ ನಿಯಂತ್ರಣ ಮಾಡಬೇಕಂದ್ರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ಕೃಷಿಕರು ವಹಿಸಬೇಕು ಅಂತ ಹೇಳಿದ್ರೆ. ಹೌದು ಸರ್, ಹೌದೌದು. ಆಮೇಲೆ ಅವರು ಅದನ್ನ ಕಂದಕವನ್ನ ಕೊಡೋದು ಹಾಕೋದಲ್ದನೆ ಆ ಗಿಡ ಏನಂದ್ರೆ ಪೂರ್ತಿ ಅದು ಚೇತರಿಕೆ ಆಗೋದಿಲ್ಲ, ಇನ್ನೇನು ಸಾಹಿತ್ಯ ಹಂತದಲ್ಲಿದ್ರೆ ಅದನ್ನ ಪೂರ್ತಿ ಬುಡ ಸಮೇತ ತೆಗೆದಾಕ್ಬಹುದು ಸರ್. ಈಗ ಸಾಕಷ್ಟು ನಮ್ಮ ಕೃಷಿಕರು ಒಂದು ವಿಚಾರವನ್ನು ಹೇಳ್ತಾರಪ್ಪ, ಏನಪ್ಪಾ ಅಂತಂದ್ರೆ ಈಗ ಅಡಿಕೆಯಲ್ಲಿ ಈಗ ಅರಳು ಕಡ್ತಾವೆ ಸರ್, ಸಣ್ಣ ಸಣ್ಣ ಅರಳೆಲ್ಲ ಉದುರ್ತವೆ ಅಂತ ಹೇಳ್ತಾರೆ, ಅಂದ್ರೆ ಇದು ಯಾವ ರೋಗ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಾ? ಕರೆಕ್ಟ್, ಅದನ್ನ ನಾವು ಮೀಳೆಗಾಯಿ ಅಂತ ಕರಿತೀವಿ. ಅನೇಕ ತೋಟಗಳಲ್ಲಿ ಇದು ಸಮಸ್ಯೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ರೈತರು ಮುಖ್ಯವಾಗಿ ರಾಸಾಯನಿಕ ಗೊಬ್ಬರದೇ ಅವಲಂಬನೆ ಆಗಿದ್ದಾರೆ. ಯಾಕಂದ್ರೆ ಹಸುಗಳನ್ನ ಸಾಕಲ್ಲ, ಕುರಿಗಳನ್ನ ಸಾಕಲ್ಲ, ಮೇಕೆಗಳನ್ನ ಸಾಕಲ್ಲ, ಅವರಿಗೆ ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಸಿಗ್ತಾ ಇಲ್ಲ. ಈಗ ಯಾವುದೇ ಒಂದು ಸಸ್ಯ ಪರಿಪೂರ್ಣವಾಗಿ ಬೆಳಿಬೇಕು ಅಥವಾ ಆರೋಗ್ಯವಾಗಿರ್ಬೇಕಂದ್ರೆ ಅದಕ್ಕೆ ಕನಿಷ್ಠ 16-17 ಪೋಷಕಾಂಶಗಳು ಬೇಕು. ಅವು ಎಲ್ಲಾ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಾಗ ಮಾತ್ರ ಅದು ಚೆನ್ನಾಗಿ ಕಾಯಿ ಕಟ್ಟುತ್ತೆ, ಕಾಯಿ ತೂಕ ಬರುತ್ತವೆ, ಗಾತ್ರ ಬರುತ್ತೆ, ಬಣ್ಣ ಬರುತ್ತೆ. ಯಾವುದೇ ಪೋಷಕಾಂಶಗಳ ಕೊರತೆ ಆಯಿತು ಅಂದ್ರೆ ಈ ಕಾಯಿಗಳು ಮೀಳೆಗಾಯಿ ಆಗೋದು ಅಥವಾ ಸಣ್ಣ ಸಣ್ಣ ಹರಡುಗಳು ಉದುರೋದು ಈ ತರ ಸಮಸ್ಯೆ ಕಾಣುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಪೋಷಕಾಂಶಗಳನ್ನ ನಾವು ಸರಿಯಾಗಿ ನೀಡಬೇಕಾಗುತ್ತೆ ಸರ್. ಈಗ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನ ಕೊಟ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಹೌದೌದು. ನಾವೇನ್ ಮಾಡ್ತೀವಿ ರೈತರು ಮುಖ್ಯವಾಗಿ ಅಂದ್ರೆ ಕೇವಲ ಸಾರಜನಕ, ರಂಜಕ ಮತ್ತೆ ಪೊಟಾಶ್ ಅಂತಕ್ಕಂಥ ಗೊಬ್ಬರಗಳ ಮೇಲೆ ಮಾತ್ರ ನಾವು ಅವಲಂಬನೆ ಆಗಿರ್ತೀವಿ. ಇದಲ್ದೇ ಅನೇಕ ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಅಂತ ಇರ್ತವೆ, ಇವುಗಳನ್ನ ಸಹ ಕೊಡೋದ್ರಿಂದ ಈ ಮೀಳೆಗಾಯಿ ಆಗೋದು ಅಥವಾ ಹರಳು ಉದುರೋದು, ಕಾಯಿ ಸಣ್ಣ ಹೋಗೋದು, ಇದನ್ನ ನಾವು ನಿಯಂತ್ರಣ ಮಾಡಬಹುದು ಸರ್. ಈಗ ಅಡಿಕೆ ಹಾಕಿರ್ತಾರಲ್ಲ ಅಂತ ಕೃಷಿ ಭೂಮಿಯಲ್ಲಿ ಈ ರೀತಿಯಾದಂತಹ ಪೋಷಕಾಂಶಗಳ ಕೊರತೆ ಇದೆ ಅಂತ ಹೇಳಿ ನಮ್ಮ ಕೃಷಿಕರಿಗೆ ಹೇಗೆ ಗೊತ್ತಾಗುತ್ತೆ? ಅದರಲ್ಲಿ ಒಂದು ಬೇರೆ ಬೇರೆ ಪೋಷಕಾಂಶದ್ದು ಬೇರೆ ಬೇರೆ ತರ ಕೊರತೆ ಲಕ್ಷಣಗಳು ಬರುತ್ತೆ ಸರ್. ಉದಾಹರಣೆಗೆ ಸಾರಜನಕ ಕೊರತೆ ಆಯ್ತಂದ್ರೆ ಎಲೆಗಳು ಏಕರೂಪವಾಗಿ ಹಳದಿ ಆಗ್ತವೆ. ರಂಜಕದ ಕೊರತೆ ಆಯ್ತಂದ್ರೆ ನೇರಳೆ ಬಣ್ಣಕ್ಕೆ ತಿರುಗ್ತವೆ ಎಲೆಗಳು. ಅದೇ ತರ ಬೋರಾನ್ ಏನಾದ್ರೂ ಕೊರತೆ ಆಯ್ತಂದ್ರೆ ಕಾಯಿಗಳು ಸೀಳುತ್ತವೆ. ಆಮೇಲೆ ಪೊಟ್ಯಾಶ್ ಅಂಶದ ಏನಾದ್ರೂ ಕೊರತೆ ಆಯ್ತಂದ್ರೆ ನೀವು ಹೇಳಿದಾಗ ಮೀಳೆಗಾಯಿ ಆಗುತ್ತೆ, ಕಾಯಿಗಳು ಸಣ್ಣವಾಗ್ತವೆ. ಈ ಒಂದು ಅಂಶಗಳನ್ನ ನಾವು ಗಮನಿಸೋದ್ರಿಂದ ಈ ಪೋಷಕಾಂಶಗಳ ಕೊರತೆಯನ್ನ ಪತ್ತೆ ಮಾಡಬಹುದು ಸರ್. ಅಂದ್ರೆ ಈ ನಿಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಅವರು ತಮ್ಮ ಒಂದು ಭೂಮಿಯ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಉತ್ತಮವಾದ ಒಂದು ಫಲಿತಾಂಶ ಸಿಗುತ್ತೆ ಅವರಿಗೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿ ಪಡ್ಕೊಳ್ಬಹುದು. ಹೌದು ಸರ್. ಯಾವುದೇ ರೈತರಾಗ್ಲಿ ಅಥವಾ ಯಾವುದೇ ತೋಟಗಳಾಗ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನ ಕೊಡಬೇಕು. ಯಾಕಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಏನು, ಯಾವ ಪೋಷಕಾಂಶಗಳು ಎಷ್ಟರ ಮಟ್ಟದಲ್ಲಿ ಇದಾವೆ, ಇನ್ನು ನಾವು ಎಷ್ಟು ಮಿಕ್ಕಿದ್ದನ್ನು ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನ ನೀಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ. ಕೇವಲ ಒಂದೇ ಮೆಥಡ್ಗೆ ಅಥವಾ ಒಂದೇ ಒಂದು ವಿಧಾನದಲ್ಲಿ ನಾವು ಅವಲಂಬನೆ ಆಗಬಾರದು. ಕೇವಲ ರಾಸಾಯನಿಕ ವಿಧಾನ, ಕೇವಲ ಜೈವಿಕ ವಿಧಾನ, ಕೇವಲ ಇದು ಹಸಿರೆಲೆ ಗೊಬ್ಬರ, ಎಲ್ಲವನ್ನು ಸಮಗ್ರವಾಗಿ ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ, ಸಾವಯವ ಗೊಬ್ಬರ ಎಲ್ಲವನ್ನು ನಾವು ಸಮ ಪ್ರಮಾಣದಲ್ಲಿ ಸಮಗ್ರವಾಗಿ ಮಿಶ್ರಣ ಮಾಡಿಕೊಟ್ಟಾಗ ಸಸ್ಯ ಆರೋಗ್ಯವಾಗಿ ಬೆಳೆಯುತ್ತೆ. ಜೊತೆಗೆ ಈ ಒಂದು ಪದ್ಧತಿಯನ್ನ ಮಾಡೋದ್ರಿಂದ ಸಸ್ಯಗಳಲ್ಲಿ ತನಗೆ ತಾನೇ ಕೀಟ ಮತ್ತು ರೋಗ ನಿರೋಧಕ ಶಕ್ತಿ ಬರುತ್ತೆ. ಯಾವ ಸಸ್ಯಗಳು ಸರಿಯಾದ ಪೋಷಕಾಂಶ ಇರುತ್ತೆ ಅಲ್ಲಿ ಕೀಟ ಮತ್ತು ರೋಗ ನಿರೋಧಕ ಶಕ್ತಿ ಬರುತ್ತೆ ಸರ್. ಅಂದ್ರೆ ಇಷ್ಟೆಲ್ಲ ರೋಗಗಳು ಬರೋ ಕಾರಣ ಎಲ್ಲ ಒಂದ್ ಕಡೆ ಈ ಒಂದು ನೀರಿನ ಕೊರತೆಯಿಂದ ಬರಬಹುದು ಅಥವಾ ನೀರು ಹೆಚ್ಚಾದ್ರೂ ಬರುವಂತ ಒಂದು ಸಾಧ್ಯತೆ ಏನಾದ್ರೂ ಇರುತ್ತಾ? ಹೌದು ಸರ್, ಅದು ಕರೆಕ್ಟ್. ಏನ್ ನಾವ್ ಹೇಳ್ತೀವಿ ಅಂತಂದ್ರೆ ಸಸ್ಯದಲ್ಲೇ ಸಹ ಅದರಲ್ಲೂ ಒಂದು ಸಸ್ಯ ದೇಹದಲ್ಲಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಇರುತ್ತೆ. ಏನಾದ್ರೂ ಪೋಷಕಾಂಶಗಳ ಕೊರತೆ ಆದ್ರೆ, ನೀರಿನ ಪ್ರಮಾಣ ತೇವಾಂಶ ಜಾಸ್ತಿ ಆದ್ರೆ, ತೇವಾಂಶ ಕಡಿಮೆ ಆದ್ರೆ, ಈ ಇಂಥ ಸಂದರ್ಭದಲ್ಲಿ ರೋಗ ಬಹಳ ಬೇಗ ಬಂದ್ಬಿಡುತ್ತೆ. ಯಾಕಂದ್ರೆ ಅವುಗಳಲ್ಲಿ ಕೊರತೆ ಇರೋದ್ರಿಂದ ಸರ್. ನೀವು ಹೇಳಿದಾಗೆ ನೀರಿನ ಕೊರತೆ ಆದ್ರೆ, ಪೋಷಕಾಂಶಗಳ ಕೊರತೆ ಆದ್ರೆ ಅಥವಾ ನೀರು ಹೆಚ್ಚಾದ್ರೆ ಅಲ್ಲಿ ಕೂಡ ರೋಗ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ ಸರ್. ಈಗ ಇಲ್ಲೇ ತನಕ ಈ ಒಂದು ಅಡಿಕೆಯಲ್ಲಿ ಬರತಕ್ಕಂತ ರೋಗಗಳು ಯಾವ್ಯಾವು ಮತ್ತೆ ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ನಮ್ಮ ಕೃಷಿಕರಿಗೆ ಮಾಹಿತಿ ಕೊಟ್ರೆ, ಅಂದ್ರೆ ಈ ಅಡಿಕೆಯಲ್ಲಿ ಬರತಕ್ಕಂತ ರೋಗಗಳ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ದೂರವಾಣಿ ಸಂಖ್ಯೆ ಪ್ರಕಾರ 9844-3605-46. ನೀವು ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡ್ಬೇಕಂತಂದ್ರೆ ನಮ್ಮ ಕತ್ಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಇರ್ತೀವಿ. ರೈತರು ಏನಾದ್ರೂ ತಾವುಗಳ ಸಮಸ್ಯೆ ಇದ್ರೆ ಆ ಒಂದು ಸ್ಯಾಂಪಲ್ ಅಥವಾ ನೀವು ಎಲೆಗಳು ಅಥವಾ ಮಾದರಿ ತಗೊಂಡ್ಬಂದ್ರೆ ನಾವಿಲ್ಲೇ ಅದನ್ನ ನೇರವಾಗಿ ನೋಡಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ಹೇಳ್ತೀವಿ ಸರ್. ಒಳ್ಳೇದು ಸರ್. ಇಲ್ಲೇ ತನಕ ಅಂದ್ರೆ ಬೇಸಿಗೆಯಲ್ಲಿ ಈ ಒಂದು ಅಡಿಕೆ ಬೆಳೆಗೆ ಬರತಕ್ಕಂತ ರೋಗಗಳು ಯಾವ್ಯಾವು ಮತ್ತೆ ಅವುಗಳ ಒಂದು ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯ ರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮುರಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ ಕೋವಿಡ್ 19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800112356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಕೇಳುಗರೆ, ಇದೀಗ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1530 ರೂಪಾಯಿ, ಗರಿಷ್ಠ 1624 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿ, ಗರಿಷ್ಠ 8233 ರೂಪಾಯಿ. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 1442 ರೂಪಾಯಿ, ಗರಿಷ್ಠ 1472 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 900 ರೂಪಾಯಿ, ಗರಿಷ್ಠ 1736 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ 1665 ರೂಪಾಯಿ, ಗರಿಷ್ಠ 1665 ರೂಪಾಯಿ. ಇನ್ನು ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಅಡಿಕೆ ಅಪ್ಪಿ ಕ್ವಿಂಟಾಲ್ಗೆ 45600 ರೂಪಾಯಿ ಕನಿಷ್ಠ, ಗರಿಷ್ಠ 46000 ರೂಪಾಯಿ. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 39139 ರೂಪಾಯಿ, ಗರಿಷ್ಠ 39569 ರೂಪಾಯಿ. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ ಕನಿಷ್ಠ 30429 ರೂಪಾಯಿ, ಗರಿಷ್ಠ 30899 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ 45119 ಕನಿಷ್ಠ, ಗರಿಷ್ಠ 45559 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯಲ್ಲಿ ನೆಲಗಡಲೆ ಅಂದರೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2049 ರೂಪಾಯಿ ಕನಿಷ್ಠ, ಗರಿಷ್ಠ 7220 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 3409 ರೂಪಾಯಿ, ಗರಿಷ್ಠ 5630 ರೂಪಾಯಿ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6000 ರೂಪಾಯಿ, ಗರಿಷ್ಠ 6830 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿ, ಗರಿಷ್ಠ 2800 ರೂಪಾಯಿ. ತೆಂಗಿನಕಾಯಿ ಕನಿಷ್ಠ 11000, ಗರಿಷ್ಠ 11000. ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2560 ರೂಪಾಯಿ, ಗರಿಷ್ಠ 6300 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1480 ರೂಪಾಯಿ, ಗರಿಷ್ಠ 1690 ರೂಪಾಯಿ. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿ, ಗರಿಷ್ಠ 2000 ರೂಪಾಯಿ. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1565 ರೂಪಾಯಿ, ಗರಿಷ್ಠ 2081 ರೂಪಾಯಿ. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1600 ರೂಪಾಯಿ, ಗರಿಷ್ಠ 1800 ರೂಪಾಯಿ. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿ, ಗರಿಷ್ಠ 2000 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 1725 ರೂಪಾಯಿ, ಗರಿಷ್ಠ 1820 ರೂಪಾಯಿ. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1400 ರೂಪಾಯಿ, ಗರಿಷ್ಠ 1600 ರೂಪಾಯಿ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1490 ರೂಪಾಯಿ, ಗರಿಷ್ಠ 1817 ರೂಪಾಯಿ. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1551 ರೂಪಾಯಿ, ಗರಿಷ್ಠ 1609 ರೂಪಾಯಿ. ನವಣೆ ಕ್ವಿಂಟಾಲ್ಗೆ ಕನಿಷ್ಠ 1949 ರೂಪಾಯಿ, ಗರಿಷ್ಠ 2616 ರೂಪಾಯಿ. ಹರಪನಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1655 ರೂಪಾಯಿ, ಗರಿಷ್ಠ 1790 ರೂಪಾಯಿ. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿ, ಗರಿಷ್ಠ 2045 ರೂಪಾಯಿ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ಅವರೇ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದು. ಸಾಮಾನ್ಯವಾಗಿ ರಾಗಿ ಬೆಳೆಯೊಂದಿಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯುವುದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಅವಧಿಯ ಹಾಗೂ ವರ್ಷವಿಡೀ ಬೆಳೆಯಬಹುದಾದಂತಹ ತಳಿಗಳಿರುವ ಕಾರಣ ಅವರೇ ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯುವುದನ್ನು ನಾವು ಕಾಣಬಹುದು. ಈ ಬೆಳೆಯನ್ನು ಬೇಳೆ ಅಲ್ಲದೆ ಹಸಿರು ತರಕಾರಿಯಾಗಿಯೂ ಸಹ ನಾವು ಪಡೆಯಬಹುದು. HA3 ಹಾಗೂ HA4 ತಳಿಗಳನ್ನು ಹಿಂಗಾರಿನ ಬೆಳೆಯಾಗಿ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡುವ ಮುನ್ನ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಪ್ರತಿ ಎಕರೆಗೆ 3 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರಗಳ ಮುಂಚೆ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಸಮಯದಲ್ಲಿ ಪ್ರತಿ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 10 ಕೆಜಿ ಪೊಟಾಷ್ ರಸಗೊಬ್ಬರಗಳನ್ನು ಸಾಲಿನಲ್ಲಿ ಕೊಟ್ಟು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಮುಂಚೆ ಎಕರೆಗೆ ಬೇಕಾಗುವ 10-12 ಕೆಜಿ ಬೀಜವನ್ನು 200 ಗ್ರಾಂ ರೈಜೋಬಿಯಂ, 200 ಗ್ರಾಂ ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳಿಂದ ಲೇಪನ ಮಾಡಿ 1/2 ಗಂಟೆಯ ನಂತರ ಬಿತ್ತನೆ ಮಾಡಬೇಕು. 1 ಅಡಿ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ 2-3 ಸಾರಿ ಅಂತರ ಬೇಸಾಯ ಮಾಡಬೇಕು. ಕಳೆ ತೆಗೆಯುವುದರ ಕಡೆ ಗಮನವನ್ನು ಕೊಡಬೇಕು. ಹವಾಗುಣ ಹಾಗೂ ಭೂಮಿಯಲ್ಲಿನ ತೇವಾಂಶಕ್ಕೆ ಅನುಗುಣವಾಗಿ ನೀರನ್ನು ಒದಗಿಸಬೇಕು. ಕಬ್ಬಿನಲ್ಲಿ ಮೇಲ್ಗೊಬ್ಬರವನ್ನು 3 ಸಲ ಕೊಡಬೇಕಾಗುತ್ತದೆ. ನಾಟಿಯಾದ 45ನೇ ದಿನದಲ್ಲಿ ಶಿಫಾರಸು ಮಾಡಿದ 20%, 75ನೇ ದಿನದಲ್ಲಿ 30% ಮತ್ತು 105ನೇ ದಿನದಲ್ಲಿ ಉಳಿದ 40% ಸಾರಜನಕವನ್ನು ಒದಗಿಸುವ ರಸಗೊಬ್ಬರಗಳನ್ನು ಕೊಡಬೇಕು. ತೀರ ಪ್ರದೇಶಗಳಲ್ಲಿ ರಂಜಕ ಗೊಬ್ಬರಗಳನ್ನು 2 ಬಾರಿ ಅಂದರೆ ನೆಡುವಾಗ 50% ಮತ್ತು ನಾಟಿಯಾದ 105 ದಿನದಲ್ಲಿ ಉಳಿದ 50% ರಸಗೊಬ್ಬರವನ್ನು ಕೊಡಬೇಕು. ಅಂತರ ಬೇಸಾಯ ಮಾಡುವ ಸಮಯದಲ್ಲಿ ರಸಗೊಬ್ಬರವನ್ನು ನೇಗಿಲ ಸಾಲಿನಲ್ಲಿ ಪೈರಿನ 2 ಬದಿಯಲ್ಲಿ ಕೊಡುವುದರಿಂದ ರಸಗೊಬ್ಬರಗಳ ಸಮರ್ಥ ಬಳಕೆ ಸಾಧ್ಯವಾಗುತ್ತದೆ. ಇದು ಸಾಧ್ಯವಾಗದಿದ್ದಲ್ಲಿ ಪೈರಿನ ಸುತ್ತಲೂ 4-5 ಅಡಿ ಅಂಗುಲ ಆಳದ ಗುಳಿಗಳನ್ನು ಮಾಡಿ ಅದರಲ್ಲಿ ರಸಗೊಬ್ಬರಗಳನ್ನು ಕೊಡಬಹುದು. ಕುಸುಮೆಯನ್ನು ಪ್ರಮುಖವಾಗಿ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಖುಷ್ಕಿಯಲ್ಲಿ ಬೆಳೆಯಬಹುದು. ಇದನ್ನು ಹಿಂಗಾರಿ ಬೆಳೆಯಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಣ್ಣಿಗೆರೆ 1, A300, S144, S2, NARE6 ತಳಿಗಳನ್ನು ಬಳಸಿ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮುನ್ನ ಪ್ರತಿ ಕೆಜಿ ಬಿತ್ತನೆ ಬೀಜವನ್ನು 2.5 ಗ್ರಾಂ ಕ್ಯಾಫ್ಟನ್ ಔಷಧಿಯಿಂದ ಉಪಚರಿಸಿ 2 ಅಡಿ ಅಂತರದ ಸಾಲುಗಳಲ್ಲಿ 1 ಅಡಿ ಅಂತರದಲ್ಲಿ ಬಿತ್ತಬೇಕು. ಬಿತ್ತನೆಗೆ ಮೊದಲು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳೆಲ್ಲವನ್ನೂ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತಿದ 3-4 ಹಾಗೂ 7-8ನೇ ವಾರದಲ್ಲಿ ಅಂತರ ಬೇಸಾಯ ಮಾಡಬೇಕು. ಎಕರೆಗೆ 16 ಕೆಜಿ ಸಾರಜನಕ, 16 ಕೆಜಿ ರಂಜಕ, 5 ಕೆಜಿ ಪೊಟಾಷ್ ಹಾಗೂ 12 ಕೆಜಿ ಗಂಧಕವನ್ನು ಒದಗಿಸಬೇಕು. ಗಂಧಕವನ್ನು ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಬೆಳೆಗೆ ಕೊಡುವುದು ಲಾಭದಾಯಕ. ಒಂದು ವೇಳೆ ಸೂಪರ್ ಫಾಸ್ಫೇಟ್ ಸಿಗದಿದ್ದಲ್ಲಿ ರಾಸಾಯನಿಕ ರಸಗೊಬ್ಬರಗಳ ಜೊತೆ 80 ಕೆಜಿ ಜಿಪ್ಸಮ್ ಅನ್ನು ಬಳಸುವುದು ಸೂಕ್ತ. ಇದರಿಂದ ಗಂಧಕ ಪೋಷಕಾಂಶಗಳನ್ನು ಸಹ ಬೆಳೆಗೆ ಒದಗಿಸಿದಂತಾಗುತ್ತದೆ. ಹುಚ್ಚೆಳ್ಳು ಬೆಳೆಯನ್ನು ಕೆಂಪು ಮರಳು ಮಿಶ್ರಿತ ಗೂಡು ಮತ್ತು ಕಪ್ಪು ಮಣ್ಣುಗಳಲ್ಲಿ ಬೆಳೆಯಬಹುದು. KBN1 No. 71 ತಳಿಗಳಿದ್ದು ಬಿತ್ತನೆ ಮಾಡಬಹುದು. ಎಕರೆಗೆ 8 ಕೆಜಿ ಸಾರಜನಕ, 16 ಕೆಜಿ ರಂಜಕ ಹಾಗೂ 8 ಕೆಜಿ ಪೊಟಾಷ್ ಬೇಕಾಗುತ್ತದೆ. ಬಿತ್ತನೆಗೆ ಮೊದಲು ಶಿಫಾರಸು ಮಾಡಿದ 50% ಸಾರಜನಕ, ಪೂರ್ತಿ ರಂಜಕ ಮತ್ತು ಪೊಟಾಷ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಬಿತ್ತನೆ ಬೀಜವನ್ನು ನೀರಿನಲ್ಲಿ 6 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಬೇಕು. ಇದರಿಂದ ಒಂದೇ ಸಮನಾಗಿ ಬೀಜ ಮೊಳೆಯುವುದಲ್ಲದೆ ಬೇರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ. ನಂತರ ಬೀಜವನ್ನು 1:3 ಪ್ರಮಾಣದಲ್ಲಿ ಮರಳಿನಲ್ಲಿ ಬೆರೆಸಿ 12 ಅಂಗುಲ ಅಂತರದ ಕೂರಿಗೆಯ ಸಹಾಯದಿಂದ ಬಿತ್ತನೆ ಮಾಡಬೇಕು. ಬಿತ್ತನೆಯಾದ 15 ದಿವಸಗಳ ನಂತರ ಪ್ರತಿ 4 ಅಂಗುಲ ಅಂತರವಿರುವಂತೆ 1 ಸಸಿಯನ್ನು ಉಳಿಸಿ ಮಿಕ್ಕವುಗಳನ್ನು ತೆಗೆಯಬೇಕು. ಬಿತ್ತನೆಯಾದ 30 ದಿವಸಗಳ ನಂತರ ಉಳಿದ 50% ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನಾಗಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ 1800-180-1551 ಅಥವಾ ರೈತ ಸಹಾಯವಾಣಿ 1800-425-3553 ಶುಲ್ಕರಹಿತ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ ಕೇಳುಗರೆ. ಕೃಷಿ ಮಾಹಿತಿಗಳನ್ನು ಒಳಗೊಂಡ ಮತ್ತೊಂದು ಹೊಚ್ಚ ಹೊಸ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ ದಾವಣಗೆರೆ ಕೃಷಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಇಲಾಖೆಯ ಯೋಜನೆಗಳು, ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು, ವಿವಿಧ ಬೆಳೆಗಳ ಬೇಸಾಯ ಕ್ರಮಗಳು, ಕೀಟ ರೋಗ ಹತೋಟಿ ಕ್ರಮಗಳು, ಗೊಬ್ಬರ ಔಷಧ ಬಳಕೆಯ ವಿಧಾನಗಳು, ನೀರು ಮಣ್ಣು ಪರೀಕ್ಷೆಯ ಮಹತ್ವ ಅಲ್ಲದೆ ಹಲವಾರು ಗ್ರಾಮೀಣ ಆಚರಣೆಗಳ ಕುರಿತು ಚರ್ಚೆ, ಮಾತುಕತೆ ಮೂಲಕ ಮಾಹಿತಿ ಪ್ರಸಾರದ ಜೊತೆಗೆ ಕೃಷಿ ತಜ್ಞರ ಅಧಿಕಾರಿಗಳ ಸಲಹೆ ಸೂಚನೆಗಳು ಈ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿದೆ. ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇರುತ್ತದೆ. ಕಾರ್ಯಕ್ರಮ ಕೇಳಿ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ತಪ್ಪದೇ ಕೇಳಿ ನೇಗಿಲ ಜಗಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಈ ಕಾರ್ಯಕ್ರಮದ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ.